ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಸವಳು ಜವಳು ಸಮಸ್ಯೆಗಳ ಕುರಿತು ವಾಲ್ಮಿ ಸಂಸ್ಥೆಯ ಸಹ ಪ್ರಾಧ್ಯಾಪಕರು ಹಾಗೂ ಕಾರ್ಯಪಾಲಕ ಅಭಿಯಂತರರಾಗಿರುವ ಡಿಪಿ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಅಚ್ಚುಕಟ್ಟು ಪ್ರದೇಶದೊಳಗಿರುವಂತಹ ರೈತರು ಸಾಮಾನ್ಯವಾಗಿ ಸವಳು ಜವಳಿನ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹದ್ದು ಸಾಮಾನ್ಯವಾಗಿ ಹೋಗಿರುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ ಹೊರತಾಗಿ ಕಡಿಮೆ ಆಗ್ತಾ ಇಲ್ಲ. ಈ ಸವಳು ಜವಳು ಸಮಸ್ಯೆ ಯಾಕಾಗ್ತಾ ಇದೆ ಅನ್ನೋದು ಸ್ವಲ್ಪ ಮಟ್ಟಿಗೆ ನಿಮಗೂ ಕೂಡ ಅರ್ಥ ಆಗಿರುವಂತಹದ್ದು. ಆದರೆ ಅದನ್ನ ನಾವು ಅದರ ಬಗ್ಗೆ ವಿಚಾರ ಮಾಡಿ ಈ ಸವಳು ಜವಳು ಸಮಸ್ಯೆಯಿಂದ ಮುಕ್ತ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗೆ ಏನೇನು ಮಾರ್ಗೋಪಾಯಗಳನ್ನು ಮಾಡಬೇಕಾಗಿದೆ, ಪರಿಹಾರ ಮಾಡಬೇಕಾಗಿದೆ ಅನ್ನೋದನ್ನ ಮತ್ತೆ ಏನು ಉಪಚಾರ ಮಾಡಬೇಕಾಗಿದೆ ಭೂಮಿಗಾಯ್ತು ಅಥವಾ ನೀರಿಗಾಯ್ತು, ಈ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯದ ಇವತ್ತಿನ ದಿವಸ. ಯಾಕಂತಂದ್ರೆ ನೀರು ಅನ್ನುವಂಥದ್ದು ಬಹಳ ಅಮೂಲ್ಯ, ಮತ್ತೆ ಯಾವ್ದು ಅಮೂಲ್ಯ ಇರ್ತದೆ ಮತ್ತೆ ಯಾವ್ದು ಹೆಚ್ಚಿಗೆ ನಾವು ಉಪಯೋಗ ಮಾಡ್ತೀವಿ ಅದೇ ವಿಷ ಆಗುವಂತಹ ಒಂದು ಸನ್ನಿವೇಶ ಕೂಡ ಇರ್ತದೆ. ಅದಕ್ಕೆ ನೀರನ್ನ ಬಹಳ ವಿವೇಕಯುತವಾಗಿ ನಾವು ಬಳಸಬೇಕಾಗ್ತದೆ. ವಿಶೇಷವಾಗಿ ಅಲ್ಲಿ ಎರೆಭೂಮಿ ಇರ್ತದೆ, ಅಲ್ಲಿ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾವ. ಈ ಏನು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರಬಹುದು ಅಥವಾ ಘಟಪ್ರಭಾ ಮಲಪ್ರಭಾ ಇರಬಹುದು, ಈ ಎಲ್ಲ ಪ್ರದೇಶಗಳಲ್ಲಿ ಏನದಾವಲ್ಲ ಈ ಒಂದು ಸಮಸ್ಯೆಯನ್ನ ನಾವು ನೋಡ್ತಾ ಇದ್ದೀವಿ. ಒಂದು ವೇಳೆ ಮಣ್ಣು ಕ್ಷಾರಿಯಾಗಿ ಹೋಯ್ತುಪ ಅಂತಂದ್ರೆ ಅದು ಮತ್ತೆ ಮೊದಲಿನ ಆರೋಗ್ಯವನ್ನು ಪಡೆಯುವುದು ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ನಾವು ಇನ್ನಷ್ಟು ಹೆಚ್ಚಿನ ಚರ್ಚೆಯನ್ನ ಇವತ್ತಿನ ಕಾರ್ಯಕ್ರಮದೊಳಗೆ ಮಾಡೋಣ. ಯಾವ ರೀತಿ ಸಮಸ್ಯೆಗಳದಾವ, ಅದರ ಜೊತೆಗೆ ಯಾವ ಪರಿಹಾರಗಳನ್ನ ನಾವು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ವಾಲ್ಮಿಯಲ್ಲಿ ಸಹ ಪ್ರಾಧ್ಯಾಪಕರು ಮತ್ತೆ ಕಾರ್ಯಪಾಲಕ ಅಭಿಯಂತರರಾಗಿರುವ ಡಿಪಿ ಪ್ರಸನ್ನ ಅವರು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಇವತ್ತಿದ್ದಾರೆ. ನಮಸ್ಕಾರ ಪ್ರಸನ್ನ ಅವರೇ. ನಮಸ್ತೆ. ಕರ್ನಾಟಕದೊಳಗೆ ಬೇರೆ ಬೇರೆ ಮೂಲಗಳಿಂದ ನೀರಾವರಿ ಕ್ಷೇತ್ರ ಎಷ್ಟದ ಅನ್ನುವಂತಹ ಒಂದು ಮಾಹಿತಿಯ ಜೊತೆಗೆ ಇವತ್ತಿನ ಒಂದು ನಾವು ಏನು ಚರ್ಚೆ ಇದೆ ಇದರ ಬಗ್ಗೆ ಮಾತಾಡೋಣ ಅಂತ ಅನಿಸ್ತದೆ. ಸರಿ. ಕರ್ನಾಟಕದಲ್ಲಿ ವಿವಿಧ ಮೂಲಗಳಿಂದ ಭಾರಿ ಮತ್ತು ಮಧ್ಯಮ ಮತ್ತು ಸಣ್ಣ ನೀರಾವರಿ ಯೋಜನೆಗಳಿಂದ 40.66 ಲಕ್ಷ ಹೆಕ್ಟೇರ್ ನೀರಾವರಿ ಕ್ಷೇತ್ರ ಇರುತ್ತದೆ ಸರ್. ಅಂದ್ರೆ ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳು ಯಾವ್ಯಾವ ಅಂತೀರಿ ಇದರೊಳಗೆ? ಈ ಕರ್ನಾಟಕದಲ್ಲಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮುನಿರಾಬಾದ್, ಮಲಪ್ರಭಾ ಮತ್ತು ಘಟಪ್ರಭಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಬೆಳಗಾವಿ, ಭದ್ರಾ ಅಚ್ಚುಕಟ್ಟು ಪ್ರದೇಶ ಪ್ರಾಧಿಕಾರ ಶಿವಮೊಗ್ಗ, ನಾಲ್ಕನೇದಾಗಿ ಕೃಷ್ಣಾ ಮೇಲ್ದಂಡೆ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಭೀಮರಾಯನಗುಡಿ, ಕಾವೇರಿ ಮೇಲ್ದಂಡೆ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಮೈಸೂರು, ಹಾಗೂ ನೀರಾವರಿ ಯೋಜನಾ ವಲಯ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಗುಲ್ಬರ್ಗಾ. ಒಟ್ಟು 6 ಅಚ್ಚುಕಟ್ಟು ಪ್ರದೇಶಗಳು ಕರ್ನಾಟಕದಲ್ಲಿ ಇದೆ. ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ಸವಳು ಜವಳಿನ ಸಮಸ್ಯೆಯನ್ನು ನೋಡ್ತಾ ಇರ್ತೀವಿ, ಮುಖ್ಯವಾದಂತಹ ಸಮಸ್ಯೆಗಳು ಯಾವ ಅಂತೀರಿ? ಸರ್, ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಅನೇಕ ಕಾರಣಗಳಿಂದ ಸ್ವಲ್ಪ ಪ್ರಮಾಣದ ಭೂಮಿ ಸಾಗುವಳಿಗೆ ನಿಷ್ಪ್ರಯೋಜಕವಾಗಿದೆ. ಅದರಲ್ಲಿ ಸವಳು ಜವಳು ಪ್ರಮುಖ ಕಾರಣವಾಗಿರುತ್ತದೆ. ಇದು ನೀರಾವರಿ ಪ್ರದೇಶದ ಸುಮಾರು 15-18% ಇದೆ. ಇಲ್ಲಿ ಬೆಳೆ ಉತ್ಪಾದನೆ ಕಷ್ಟವಾಗಿದೆ, ಹಲವು ಜಮೀನುಗಳು ಸಾಗುವಳಿ ಮಾಡದೆ ನಿಷ್ಪ್ರಯೋಜಕವಾಗಿವೆ ಸರ್. ಸವಳು ಜವಳು ಸಾಮಾನ್ಯವಾಗಿ ನಮ್ಮ ರೈತರು ನೋಡಿರ್ತಾರೆ ಈ ಭೂಮಿಗಳನ್ನ, ಆದರೂ ಕೂಡ ವೈಜ್ಞಾನಿಕವಾಗಿ ಸವಳು ಜವಳು ಅಂತಂದ್ರೆ ಏನು? ಈ ಸವಳು ಜವಳು ಅಂದ್ರೆ ಸರ್, ಅಚ್ಚುಕಟ್ಟು ಪ್ರದೇಶಗಳ ನೀರಾವರಿ ಕ್ಷೇತ್ರದಲ್ಲಿ ನೀರಿನ ಪಾತಳಿಯು ಮೇಲಕ್ಕೆ ಏರುತ್ತಾ ಬಂದಂತೆ ನೀರು ತನ್ನ ಜೊತೆಗೆ ಕೆಳಪದರದಲ್ಲಿರುವ ಲವಣಾಂಶಗಳನ್ನು ಭೂಮಿಯ ಮೇಲ್ಭಾಗಕ್ಕೆ ತರುತ್ತವೆ. ಈ ಭೂಮಿಯ ಮೇಲ್ಭಾಗಕ್ಕೆ ಬಂದಾಗ ಬಾಷ್ಪೀಭವನ ಕ್ರಿಯೆಯಿಂದ ನೀರು ಆವಿಯಾಗಿ ಹೋಗಿ ಲವಣಾಂಶಗಳು ಮಾತ್ರ ಭೂಮಿಯ ಮೇಲೆ ಸಂಗ್ರಹವಾಗಿ ಬೆಳೆಗಳ ಬೆಳವಣಿಗೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತವೆ. ಮೇಲಿನ ಪ್ರದೇಶಗಳಿಂದನೂ ನೀರು ಬಸಿದು ಬಂದು ಲವಣಾಂಶಗಳು ಕೆಳಪ್ರದೇಶದಲ್ಲಿ ಸಂಗ್ರಹವಾಗುತ್ತೆ. ಇದರಿಂದ ಸವಳು ಸಮಸ್ಯೆ ಉಂಟಾಗುತ್ತದೆ. ಅವೈಜ್ಞಾನಿಕ ನೀರಾವರಿ ಪದ್ಧತಿಯಿಂದ ಜಮೀನಿನ ನೀರಿನ ಪಾತಳಿಯು ಮೇಲಕ್ಕೆ ಏರುತ್ತಾ ಬಂದು ಮೇಲ್ಮೈಗೆ ಸುಮಾರು 2 ಮೀಟರ್ ಆಳದಲ್ಲಿ ಬೆಳೆಗಳ ಬೆಳವಣಿಗೆಗೆ ಕುಂಠಿತವಾಗುವಷ್ಟು ಕಾಲ ಇದ್ರೆ ಅದನ್ನು ಜವಳು ಸಮಸ್ಯೆ ಎನ್ನುತ್ತಾರೆ ಸರ್. ಈ ಸವಳು ಜವಳು ಸಮಸ್ಯೆಗಳಿಗೆ ಏನು ಕಾರಣ ಅಂತೀರಿ ಮುಖ್ಯವಾಗಿ? ಸರ್, ಈ ಸವಳು ಜವಳು ಸಮಸ್ಯೆಗಳಿಗೆ ಮೊದಲನೆಯದಾಗಿ ಭೂಮಿಯ ಮಣ್ಣಿನ ಧರ್ಮ ಗುಣಗಳನ್ನು ಪರಿಗಣಿಸದೆ ಅವೈಜ್ಞಾನಿಕ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದು, ಎರಡನೇದಾಗಿ ವೈಜ್ಞಾನಿಕ ಮತ್ತು ಅಸಮರ್ಪಕ ನೀರಿನ ಬಳಕೆ, ಅಚ್ಚುಕಟ್ಟು ಪ್ರದೇಶದಲ್ಲಿ ವಿಶೇಷವಾಗಿ ಕಾಲುವೆಗಳ ಪ್ರಾರಂಭಿಕ ಹಂತದಲ್ಲಿ ಯಥೇಚ್ಛವಾಗಿ ನೀರು ಲಭ್ಯವಾಗಿರುವುದರಿಂದ ರೈತರು ಭೂಮಿಗೆ ಮತ್ತು ಬೆಳೆಗೆ ಅವಶ್ಯಕತೆಗಿಂತ ಅಧಿಕ ನೀರನ್ನು ಉಣಿಸುತ್ತಾರೆ. ಮೂರನೇದಾಗಿ ಅಸಮರ್ಪಕ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು, ಇವೆಲ್ಲವುಗಳಿಂದಾಗಿ ಸವಳ ಜವಳ ಸಮಸ್ಯೆಗಳು ಉದ್ಭವವಾಗುತ್ತವೆ. ಕಪ್ಪು ಮಣ್ಣಿನಲ್ಲಿ ಅಸಮರ್ಪಕ ನೀರಾವರಿ ಪದ್ಧತಿಯಿಂದ ಬೇಗನೆ ಸವಳು ಜವಳಿಗೆ ಕಾರಣವಾಗುತ್ತದೆ ಸರ್. ಈ ಸವಳು ಜವಳುಗಳ ಪರಿಣಾಮ ಏನಾಗುತ್ತೆ ಒಟ್ಟಿಗೆ ಸರ್? ಈ ಸವಳು ಜವಳುಗಳಿಂದ ಭೂಮಿಯ ಆರೋಗ್ಯ ಕೆಡುತ್ತದೆ, ಭೂಮಿಯ ಉತ್ಪಾದಕತೆ ಶಕ್ತಿ ಕುಂದುತ್ತದೆ, ಇದರಿಂದ ಇಳುವರಿ ಕುಂಠಿತವಾಗುತ್ತದೆ, ರೈತರ ಆರ್ಥಿಕ ಸ್ಥಿತಿ ಹದಗೆಡುತ್ತೈತೆ, ರೈತರು ತಮ್ಮ ಊರು ಬಿಟ್ಟು ವಲಸೆ ಹೋಗುವ ಮಟ್ಟಕ್ಕೆ ಬರ್ತಾರೆ. ಇವು ಸವಳು ಜವಳಿನ ಸಮಸ್ಯೆಗಳ ಸಾಮಾಜಿಕ ಮತ್ತು ಆರ್ಥಿಕ ದುಷ್ಪರಿಣಾಮಗಳು ಆಗಿರುತ್ತದೆ ಸರ್. ಫಲವತ್ತಾದ ಕೃಷಿ ಭೂಮಿ ಸಾಗುವಳಿಯಿಂದ ಸರಿ ಹೊರಹೋಗುವುದಲ್ಲದೆ ಇಳುವರಿ ಕುಂಠಿತವಾಗುವುದರಿಂದ ದೇಶದ ಕೃಷಿ ಉತ್ಪಾದನೆ ಹಾಗೂ ಆಹಾರ ಭದ್ರತೆಗೆ ಧಕ್ಕೆಯಾಗ್ತದೆ. ಸವಳು ಜವಳು ಆಗ್ಯದ ಅಂತ ಹೇಳಿ ರೈತರು ಹೆಂಗ್ ತಿಳ್ಕೊಬೇಕಂತೀರಿ, ಏನ್ ಲಕ್ಷಣಗಳು? ಸವಳು ಜಮೀನಿನಲ್ಲಿ ನೀರು ನಿಂತು ನಂತರ ಭೂಮಿಯ ಮೇಲ್ಭಾಗದಲ್ಲಿ ಬಿಳಿ ಬಣ್ಣದ ಪದರನ್ನು ಕಾಣಬಹುದು. ಇದು ಎಷ್ಟು ಆಗಿದೆ ಅಂತ ಗೊತ್ತು ಮಾಡಿಕೊಳ್ಳಲು ಮಣ್ಣು ಪರೀಕ್ಷೆ ಮಾಡಬೇಕು ಸರ್. ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಮಾತ್ರ ಸವಳು ಮತ್ತು ಕ್ಷಾರ ಸಮಸ್ಯೆಯನ್ನು ಚೆನ್ನಾಗಿ ಅರಿಯಲು ಸಾಧ್ಯ. ಸವಳು ಮತ್ತು ಕ್ಷಾರದ ಮಣ್ಣಿನ ಪ್ರದೇಶಗಳ ಮಣ್ಣಿನ ಮಾದರಿಯನ್ನು ತೆಗೆದು ಪರೀಕ್ಷೆಗೆ ಕಳಿಸುವುದು ಅಗತ್ಯ. ಪ್ರಸನ್ನ ಅವರೇ, ಸವಳು ಸವಳು ಕ್ಷಾರ ಕ್ಷಾರ ಭೂಮಿ ಆಗೋದಕ್ಕೆ ಲವಣಾಂಶ ಮತ್ತು ಮಣ್ಣಿನ ರಸಸಾರ ಅಂತ ಏನ್ ನಾವು ಕರಿತೀವಿ, ಪಿಎಚ್ ಅಂತ ಏನ್ ಕರಿತೀವಿ, ಅದರ ಪಾತ್ರ ಏನದಂತ? ಮಣ್ಣು ಪರೀಕ್ಷೆ ನಂತರ ನಾವು ಸವಳು ಮತ್ತು ಸವಳು ಕ್ಷಾರ ಮತ್ತು ಸವಳು ಕ್ಷಾರ ಭೂಮಿ ಎಂದು ವರ್ಗಿಸಬಹುದು. ಮಣ್ಣು ಪರೀಕ್ಷೆ ನಂತರ ಅದು ರಸಸಾರ ಪಿಎಚ್, ಒಟ್ಟು ಕರಗುವ ಲವಣಾಂಶ ಇಸಿ ಮತ್ತು ಶೇಕಡ ವಿನಿಮಯ ಸೋಡಿಯಂ ಇಎಸ್ಪಿ ಪ್ರಮಾಣದ ಮೇಲೆ ಭೂಮಿಯನ್ನು ಸವಳು ಸವಳು ಭೂಮಿ ಸವಳು ಕ್ಷಾರ ಭೂಮಿ ಎಂದು ವರ್ಗಿಸಬಹುದು ಸರ್. ಸವಳು ಭೂಮಿ ಎಂದ್ರೆ 8.5 ಕೆಳಗಡೆ ಇರುವಂತ ಮಣ್ಣಿನ ರಸಸಾರ ಇದ್ರೆ ಅದನ್ನ ನಾವು ಸವಳು ಭೂಮಿ ಅಂತೀವಿ. ಅದರಲ್ಲಿ ಕರಗುವ ಲವಣಾಂಶಗಳು 0.4 ಕಡಿಮೆ ಇದ್ರೆ ಅದನ್ನ ವರ್ಗೀಕರಣ ಮಾಡ್ತೀವಿ. ಇಎಸ್ಪಿ ಲೆಸ್ ದನ್ 15 ಇದ್ರೆ ಅದನ್ನ ಸವಳು ಭೂಮಿ ವರ್ಗೀಕರಣ ಮಾಡ್ತೀವಿ. ಸವಳು ಕ್ಷಾರ ಭೂಮಿನ ಲೆಸ್ ದನ್ 8.5 ಮಣ್ಣಿನ ರಸಸಾರ ಇದ್ದು ಲವಣಾಂಶವು ಲೆಸ್ ದನ್ 4 ಇದ್ದು ಇಎಸ್ಪಿನೂ ಲೆಸ್ ದನ್ 15 ಇದ್ರೆ ಅದನ್ನ ಸವಳು ಕ್ಷಾರ ಭೂಮಿ ಅಂತ ವರ್ಗೀಕರಣ ಮಾಡ್ತೀವಿ ಸರ್. ಈ ಕ್ಷಾರ ಭೂಮಿ ಅಂತ ಅಂದ್ರೆ ಪಿಎಚ್ ವ್ಯಾಲ್ಯೂ ಏನು ರಸಸಾರ ಅಂತೀವಿ ಅದು 8.5 ಇಂದ 10 ವರೆಗೂ ಇರುತ್ತೆ ಸರ್. ಲವಣಾಂಶ ಲೆಸ್ ದನ್ 4 ಇರುತ್ತೆ, ಇಎಸ್ಪಿ ಲೆಸ್ ದನ್ 15 ಇರುವಂತ ಈ ತರ ವರ್ಗೀಕರಣ ಮಾಡ್ತೀವಿ ಸರ್. ರೈತ ಬಂಧುವರಿಗೆ ಗಮನಿಸಬೇಕು, ಸವಳು ಭೂಮಿ ಮಣ್ಣಿನ ರಸಸಾರ ಏನಿರ್ತದ 8.5 ಕಡಿಮೆ ಇರ್ತದ, ಸವಳು ಕ್ಷಾರ ಭೂಮಿಯ ರಸಸಾರ ಕೂಡ 8.5 ಕಡಿಮೆ ಇರ್ತದ, ಕ್ಷಾರ ಭೂಮಿ ಅಂತಂದ್ರೆ 8.5 ತನಕ ಮಣ್ಣಿನ ರಸಸಾರ ಇರುತ್ತೆ. ಈಗ ಸವಳು ಜವಳು ಭೂಮಿಯ ಸುಧಾರಣಾ ಕ್ರಮಗಳು ಯಾವ್ದಾವ್ ಅಂತೀರಿ, ಹೆಂಗ್ ಸುಧಾರಣೆ ಮಾಡಬೇಕು? ಸರ್, ಇದನ್ನ ಸುಧಾರಣೆ ಮಾಡಬೇಕಾದ್ರೆ ಜಮೀನನ್ನು ನೀರಾವರಿಗೆ ಅಳವಡಿಸುವ ಮುಂಚೆ ಹಾಗೂ ನಂತರ ಸೂಕ್ತವಾದ ಭೂ ಅಭಿವೃದ್ಧಿ ಕ್ರಮಗಳನ್ನು ಕೈಗೊಳ್ಳಬೇಕು. ಎರಡನೇದಾಗಿ ನೈಸರ್ಗಿಕ ನಾಲೆಗಳನ್ನು ಉತ್ತಮ ಸ್ಥಿತಿಯಲ್ಲಿ ಇಡಬೇಕು. ಕಡಿಮೆ ನೀರು ಬೇಡಿಕೆಯ ಬೆಳೆಗಳನ್ನು ಬೆಳೆಯುವುದು ಮುಂತಾದವುಗಳು, ಇವುಗಳ ಜೊತೆ ಸಮಸ್ಯಾತ್ಮಕ ಜಮೀನುಗಳಲ್ಲಿ ಬಸಿಗಾಲುವೆಗಳು ನಿರ್ಮಿಸುವುದು ಬಹಳ ಮುಖ್ಯ. ಬಸಿಗಾಲುವೆಗಳು ಅಂತಂದ್ರೆ ಅವನ್ನ ಯಾವ ರೀತಿ ಅಳವಡಿಸಿಕೊಳ್ಬೇಕಂತೀರಿ? ಬಸಿಗಾಲುವೆ ಅಂದ್ರೆ ಹೆಚ್ಚಾದ ನೀರಾವರಿ ಮತ್ತು ಮಳೆ ನೀರನ್ನು ಹೊರಹಾಕಲು ಅವಶ್ಯಕವಾಗಿ ನೀರಾವರಿ ಪ್ರದೇಶದಲ್ಲಿ ಭೂಮಿ ಜವಳು ಮತ್ತು ಸವಳಾಗದಂತೆ ತಡೆಯಲು ಹೆಚ್ಚು ಆಳವಲ್ಲದ ತೆರೆದ ಬಸಿಕಾಲುವೆಗಳನ್ನು ತೋಡಬೇಕು. ಈ ಬಸಿಕಾಲುವೆಗಳನ್ನು ಜಮೀನುಗಳ ಬದಿಗುಂಟ ತೋಡಬೇಕು. ಯಾವಾಗಲೂ ಈ ಬಸಿಕಾಲುವೆಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕು. ಬಸಿಗಾಲುವೆ ಆದ್ರೆ ಅಷ್ಟೇ ಸಾಕು ಅಥವಾ ಅದರ ಜೊತೆಗೆ ಮಣ್ಣು ಮತ್ತು ನೀರು ನಿರ್ವಹಣಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಬೇಕು ಸರ್? ಅದರ ಜೊತೆಗೆ ಮಣ್ಣು ಮತ್ತು ನೀರಿನ ನಿರ್ವಹಣೆ ತಾಂತ್ರಿಕತೆಗಳನ್ನು ರೈತರು ಅಳವಡಿಸಿಕೊಳ್ಬೇಕಾಗ್ತದೆ. ಆಳವಾದ ನೇಗಿಲು ಹೊಡೆಯಬೇಕಾಗ್ತದೆ. ಹಸಿರೆಲೆ ಗೊಬ್ಬರ ಬೀಜ ಹಾಕಿ 45 ದಿನಕ್ಕೆ ಮುಗ್ಗು ಹೊಡಿಬೇಕಾಗ್ತದೆ. ಜಿಪ್ಸಮ್ ಹಾಕಿ ನೇಗಿಲು ಹೊಡೆಯುವುದು ಮತ್ತು ಸೂಕ್ತ ನೀರಿನ ನಿರ್ವಹಣೆ ಮಾಡುವುದು. ಸಣ್ಣ ಸಣ್ಣ ಕಂಟಿಗಳನ್ನು ತೆಗೆದು ಭೂಮಿಯನ್ನು ಸಮಮಟ್ಟ ಮಾಡಿ ಬದುಗಳನ್ನು ನಿರ್ವಹಿಸಬೇಕಾಗ್ತದೆ. ಪ್ರಸನ್ನ ಅವರೇ, ತಾವು ತೆರೆದ ಬಸಿಗಾಲುವೆಗಳ ಬಗ್ಗೆ ಹೇಳಿದ್ರಿ, ಬಸಿಗಾಲುವೆಗಳ ಹೊರೆಗಳ ಇಳಿಜಾರು ಏನಿರ್ತದ, ಆಳ ಮತ್ತು ತಳದ ಅಗಲ ಎಷ್ಟಿರಬೇಕು? ತೆರೆದ ಬಸಿಗಾಲುಗಳು ತ್ರಾಪಿಜ್ಯ ಆಕೃತಿಯ ಬಸಿಕಾಲುವೆಗಳಾಗಿದ್ದು ಓರೆಯ ಇಳಿಜಾರು 1:1 ಅಂದ್ರೆ ಅಡ್ಡ ಮತ್ತೆ ಲಂಬ ಇರುವಂತೆ ಹಾಗೂ ಕನಿಷ್ಠ 45 ಸೆಂಟಿಮೀಟರ್ ಆಳ ಇರಬೇಕು ಹಾಗೂ ಕನಿಷ್ಠ 30 ಸೆಂಟಿಮೀಟರ್ ತಳದ ಅಗಲ ಇರುವಂತೆ ನಾವು ತೋಡಬೇಕು ಸರ್. ಬಸಿಕಾಲುವೆಗಳ ತಳದ ಇಳಿಜಾರಿನ ದರ್ಜಾ ಪ್ರಮಾಣವು ಪ್ರತಿಶ 0.1-0.5 ಇರ್ಬೇಕು ಸರ್. ಈಗ ತೆರೆದ ಬಸಿಗಾಲುವೆ ಬಗ್ಗೆ ತಾವು ಹೇಳಿದ್ರಿ, ಅಂತರ್ಗತ ಬಸಿಗಾಲುವೆ ಇರ್ತಾವಲ್ಲ, ಹೌದು, ಅವನ್ನ ಹೆಂಗ್ ಮಾಡಬಹುದು? ಈ ಅಂತರ್ಗತ ಬಸಿಗಾಲುವೆಗಳನ್ನ ಎರೆ ಕಪ್ಪು ಮಣ್ಣಿನಲ್ಲಿ 50 ಮೀಟರ್ ಅಂತರಗಳ 1.0-1.2 ಆಳಕ್ಕೆ ಹಾಗೂ ಬಸಿಗಾಲುಗಳ ತಳ ಇಳಿಜಾರಿನ ದರ್ಜಾ ಪ್ರಮಾಣವು 0.05-2% ಅಂದ್ರೆ 5 cm-20 cm ಇರ್ಬೇಕು ಸರ್. ಅಂದ್ರೆ ಪ್ರತಿ ಮೀಟರ್ಗೆ ಬಸಿ ನೀರು ತನ್ನಷ್ಟಾನೇ ಹೊಲದಿಂದ ಹೊರಗೆ ಹೋಗುವುದಿಲ್ಲ, ಅವಾಗ ಏನ್ ಮಾಡ್ಬೇಕಂತೀರಿ? ಆ ಸಂದರ್ಭದಲ್ಲಿ ಬಸಿ ನೀರನ್ನು ತನ್ನಷ್ಟಕ್ಕೆ ತಾನು ಹೊಲದಿಂದ ಹೊರಗೆ ಹೋಗದೆ ಇದ್ದಾಗ ತಗ್ಗು ತೋಡಿ ಅದನ್ನು ಶೇಖರಿಸಿ ಪಂಪಿನ ಮೂಲಕ ಅವರ ಹಾಕಬೇಕಾಗ್ತದೆ ಸರ್. ಈಗ ನಮ್ಮ ರೈತರು ಇಂಥ ಒಂದು ಬಸಿಗಾಲುವೆಗಳು ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಸ್ಥಿತಿ ಒಳಗ ಒಂದು ಹೆಕ್ಟೇರಿಗೆ ಎಷ್ಟು ಖರ್ಚು ಬರ್ತದೆ? ಈ ಸವಳು ಮತ್ತು ಜವಳು ಬಾಧಿತ ಕ್ಷೇತ್ರವನ್ನು ಸುಧಾರಿಸುವ ನಿಟ್ಟಿನಲ್ಲಿ 50 ಮೀಟರ್ ಅಂತರದ ಮುಚ್ಚಿದ ಬಸಿಗಾಲುಗಳ ಅಳವಡಿಕೆಗೆ ಪ್ರತಿ ಹೆಕ್ಟೇರ್ಗೆ ಸುಮಾರು 45,000 ರೂ ಖರ್ಚು ಬರ್ತದೆ ಸರ್. ಈಗ ನಮ್ಮ ರೈತರು ಇಂಥ ಒಂದು ಸುಧಾರಣೆ ಕ್ರಮಗಳನ್ನು ಕೈಗೊಳ್ತಾರ ಅಂತ ಹೇಳಿ ಅನ್ಕೊಳ್ಳೋಣ ನಾವು. ಇಷ್ಟೆಲ್ಲ ಖರ್ಚು ಮಾಡಿ ಅವರು ಬಸಿಗಾಲುವೆಗಳನ್ನ ಮಾಡ್ತಾರೆ, ಇಂಥ ಏನು ವೆಚ್ಚ ಮಾಡಿರ್ತಾರಲ್ಲ, ಅದು ಎಷ್ಟು ವರ್ಷಗಳಲ್ಲಿ ಅವರಿಗೆ ಮರಳಿ ಬರ್ತದಂತೀರಿ? ಸರ್, ಈ ರೀತಿ ವೆಚ್ಚವನ್ನ 3 ವರ್ಷಗಳಲ್ಲಿ ಮರಳಿ ಪಡೆಯಬಹುದಾಗಿರ್ತದೆ ಹಾಗೂ ಪ್ರತಿ ವರ್ಷ 30%-ರಷ್ಟು ಲಾಭಾಂಶವನ್ನು ಸಹ ನಾವು ಪಡಿಬಹುದಾಗಿರ್ತೈತೆ. ಸವಳು ಮತ್ತ ಜವಳು ಭೂಮಿಯೊಳಗ ಏನ್ ಬೆಳಿಬೇಕಪ್ಪ ಅನ್ನುವಂತ ಒಂದು ಚಿಂತೆ ನಮ್ಮ ರೈತರದಿರ್ತದ. ಯಾವ ಬೆಳೆಗಳು ಅಲ್ಲಿ ಬರ್ತಾವ ಮತ್ತು ಯಾವ ಬೆಳೆಗಳನ್ನ ತಗೊಳ್ಬಹುದು ನಮ್ಮ ರೈತರು? ಸವಳು ಮತ್ತು ಜವಳು ಜಮೀನಿನಲ್ಲಿ ಸಹ ಕೃಷಿ ಬೆಳೆಗಳಾದ ಹತ್ತಿ, ಗೋಧಿ, ಸೂರ್ಯಕಾಂತಿಗಳನ್ನು ಮತ್ತು ಕುಸುಬೆಗಳನ್ನು ಸವಳಿನ ಪ್ರಮಾಣ 12-15 dS/m ಇದ್ದಾಗ ತೆಗೆದುಕೊಳ್ಬಹುದು. ಬಹುವಾರ್ಷಿಕ ಹುಲ್ಲುಗಳಾದ ರೋಡ್ಸಾ, ಪ್ಯಾರಾ, ಗ್ರೇಜಿಂಗ್ ಗಿನಿಯ ಹುಲ್ಲುಗಳನ್ನು ಸವಳು ಜಮೀನಿನಲ್ಲಿ ಬೆಳೆಯುವುದು. ಅರಣ್ಯ ಬೆಳೆಗಳಾದ ಸರ್ವೆ ಮರ, ಗೊಬ್ಬರ ಗಿಡ, ಸೇಸಂ, ಬಂಗಾಳ ಜಾಲಿ, ಬೆಳವಲ, ನೇರಳೆ, ದಾಳಿಂಬೆ ಹಾಗೂ ಚಿಕ್ಕು ಸಹ ಬೆಳೆಯಬಹುದಾಗಿರ್ತದೆ ಸರ್. ಪ್ರಸನ್ನ ಅವರೇ, ಹುಳಿ ಮಣ್ಣು ಅಂತಂದ್ರೆ ಏನು, ಇದರ ರಸಸಾರ ಎಷ್ಟಿರ್ತದೆ? ಹುಳಿ ಮಣ್ಣು ಅಂದ್ರೆ ಸರ್, ಮಣ್ಣಿನ ರಸ ಸಾರಾಂಶವು 6.5 ಕಡಿಮೆ ಇದ್ರೆ ಅಂತ ಮಣ್ಣನ್ನು ಹುಳಿ ಮಣ್ಣುಗಳೆಂದು ಕರೀತಾರೆ. ಇದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿ ತಿಳಿದುಕೊಳ್ಬೇಕಾಗ್ತದೆ. ಹುಳಿ ಮಣ್ಣು ಅದನ್ನ ಇಂಗ್ಲಿಷ್ನೊಳಗೆ ನಾವೇನು ಅಸಿಡಿಕ್ ಸಾಯಿಲ್ಸ್ ಅಂತ ಹೇಳಿ ಕರಿತೀವಿ. ಇದನ್ನ ಯಾವ ರೀತಿ ಸುಧಾರಣೆ ಮಾಡಬಹುದು ಅಂತೀರಿ, ಏನು ಕ್ರಮಗಳಾದವ? ಈ ರೀತಿ ಹುಳಿ ಮಣ್ಣಿನ ದುಷ್ಪರಿಣಾಮಗಳನ್ನ ನಿವಾರಿಸೋದಕ್ಕೆ ಭೂಮಿಗೆ ಸುಣ್ಣ ಹಾಕುವುದು ಮುಖ್ಯ ನಿರ್ವಹಣೆಯ ಒಂದು ಅಂಶವಾಗಿರ್ತದೆ ಸರ್. ಇದರಿಂದ ಜೇಡಿಯಲ್ಲಿರುವ ಜಲಜನಕವು ಸುಣ್ಣದಲ್ಲಿರುವ ಕ್ಯಾಲ್ಸಿಯಂನಿಂದ ಒತ್ತರಿಸಲ್ಪಟ್ಟ ಕ್ಯಾಲ್ಸಿಯಂ ತೆರವಾದ ಜಾಗವನ್ನು ಆಕ್ರಮಿಸುತ್ತದೆ. ಇದರಿಂದ ಮಣ್ಣಿನಲ್ಲಿರುವ ಜಲಜನಕದ ಅಂಶ ಕಡಿಮೆಯಾಗಿ ಮಣ್ಣಿನ ರಸಸಾರ ಹೆಚ್ಚುತ್ತದೆ. ಆಮ್ಲ ಮಣ್ಣಿಗೆ ಸುಣ್ಣ ಹಾಕುವುದರಿಂದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಪೊಟಾಸಿಯಂ ಶೇಕಡಾವಾರು ಪ್ರಮಾಣ ಹೆಚ್ಚಿಸಿರುವುದರಿಂದ ಇತರೆ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗ್ತದೆ. ಸುಣ್ಣವನ್ನ ಎಷ್ಟು ಪ್ರಮಾಣದೊಳಗೆ ಹಾಕಬೇಕಂತೀರಿ? ಸಾಮಾನ್ಯವಾಗಿ ಮರಳು ಜಮೀನಿಗೆ ಎಕರೆಗೆ 1 ಟನ್, ಗೋಡು ಮಿಶ್ರಿತ ಮರಳು ಜಮೀನಿಗೆ ಎಕರೆಗೆ 1.5 ಟನ್ ಮತ್ತು ಜೇಡಿ ಮಿಶ್ರಿತ ಮರಳಿಗೆ ಎಕರೆಗೆ 2 ಟನ್ ಪುಡಿ ಮಾಡಿದ ಡೊಲೋಮೈಟ್, ಲೈಮ್ ಸ್ಟೋನ್, ಅರಳಿದ ಸುಣ್ಣ ಮತ್ತು ಶಿಲಾರಂಜಕವನ್ನ ಬಳಸಬೇಕಾಗ್ತದೆ. ಈಗ ಸುಣ್ಣವನ್ನ ಹಾಕ್ತೀವಿ ಅಂತ ಅಂದ್ಕೊಂಡಾಗ ಯಾವ ರೀತಿ ಹಾಕಬೇಕು, ಅದನ್ನ ಏನ್ ಪದ್ಧತಿ ಅದಂತೀರಿ? ಅದನ್ನ ನಾವು 66%-ರಷ್ಟು ಭಾಗದ ಸುಣ್ಣವನ್ನ ನೇಗಿಲಿನ ಸಾಲಿನಲ್ಲಿ ಹಾಕಬೇಕಾಗ್ತದೆ. ಉಳಿದ 34% ಮೇಲೆ ಹರಡಬೇಕಾಗ್ತದೆ. ಇದನ್ನ ಸೂಕ್ತ ಬೀಜ ಬಿತ್ತುವ 1 ತಿಂಗಳ ಮೊದಲೇ ಹಾಕುವುದು ಸೂಕ್ತವಾಗಿರ್ತದೆ. ಇನ್ನು ಕ್ಷಾರ ಮಣ್ಣಿನ ಸುಧಾರಣೆ ಹೆಂಗ್ ಮಾಡ್ಬೇಕಂತೀರಿ? ಕ್ಷಾರ ಮಣ್ಣಿನ ಜಮೀನಿನಲ್ಲಿ ವಿನಿಮಯ ಸೋಡಿಯಂ ಅಂಶ ಹೆಚ್ಚು ಇರುವುದರಿಂದ ಮಣ್ಣಿನ ಭೌತಿಕ ಗುಣಲಕ್ಷಣಗಳು ಸರಿ ಇರುವುದಿಲ್ಲ. ಹೀಗಾಗಿ ನೀರು ಮತ್ತು ಗಾಳಿ ಚಲನವೇ ಇರುವುದಿಲ್ಲ. ಇದಕ್ಕಾಗಿ ಮಣ್ಣು ಮಿಶ್ರಿತ ಮಣ್ಣಿಗೆ ಎಕರೆಗೆ 1.5 ಟನ್ ಮತ್ತು ಕಪ್ಪು ಮಣ್ಣಿಗೆ 3 ಟನ್ ಜಿಪ್ಸಮ್ ಬಳಸಬೇಕಾಗ್ತದೆ. ಈ ಜಿಪ್ಸಮ್ ಅನ್ನು ಮಣ್ಣಿನಲ್ಲಿ ಬೆರೆಸಿ ಚೆನ್ನಾಗಿ ನೀರು ಹಾಯಿಸಬೇಕಾಗ್ತದೆ. ಇದರಿಂದ ಸೋಡಿಯಂ ಲವಣ ಬಸವೆಗಾಲುಗಳ ಮುಖಾಂತರ ಹೊರಗೆ ಹೋಗುವ ವ್ಯವಸ್ಥೆ ಮಾಡಬೇಕಾಗ್ತದೆ. ಪ್ರಸನ್ನ ಅವರೇ, ಸಾಕಷ್ಟು ವಿಚಾರಗಳನ್ನ ತಾವು ಇಲ್ಲಿ ತನಕ ಹೇಳಿದ್ದೀರಿ ನಮ್ಮ ರೈತರಿಗೆ. ತಮ್ಮ ಒಂದು ಅನುಭವದ ಪ್ರಕಾರ ಈಗೇನು ಅಚ್ಚುಕಟ್ಟು ಪ್ರದೇಶಗಳದಾವ ಅಲ್ಲಿ ಈ ಸವಳು ಜವಳಿನ ಸಮಸ್ಯೆ ಏನದ, ಪ್ರತಿದಿನ ಅಥವಾ ಪ್ರತಿ ವರ್ಷ ಹೆಚ್ಚಾಗುವಂತ ಒಂದು ಸಂದರ್ಭ ಈಗಲೂ ನಡೆದಿದೆ ಅಂತೀರಿ? ಈಗಾಗಲೇ ನೀರಾವರಿ ಪ್ರದೇಶಗಳಲ್ಲಿ ಅಸಮರ್ಪಕವಾದ ಒಂದು ನೀರಾವರಿ

ಜಾನಪದ ಸಂಗೀತ ಕಾರ್ಯಕ್ರಮ ಕಾಕಂಡ್ಕಿ ಗ್ರಾಮದ ಶ್ರೀ ರಮೇಶ್ ಪೂಜಾರಿ ಹಾಗೂ ತಂಡದವರಿಂದ ಸಂಬಳ ವಾದನವನ್ನು ಕೇಳಿ. ಎಂಟು ಮಾತ್ರ, ಆದಿತಾಳ, ತಿಸ್ರ ಜಾತಿ, ರಾಗ್ ಐರ್ಭೈರವಿ. Thank you. ಇವತ್ತು ಮಾತ್ರ ಸುರ್ಪಕ್ತ ತಿಸ್ರ ಜಾತಿ ರಾಗ ಭೂಪರಾಗ.